ಆದ್ರೆ ಮಿಶ್ರ ಬೆಳೆಯನ್ನ ಜೊತೆ ಜೊತೆಯಾಗಿ ಬೆಳಿಬೇಕು ಅಥವಾ ಪ್ರತ್ಯೇಕವಾಗಿ ಬೆಳಿಬೇಕು ಎನ್ನುವಂತಹದ್ದು ಇನ್ನೊಂದು ಪ್ರಶ್ನೆ. ನಿಮ್ಮ ಅನುಭವ ಏನ್ ಹೇಳ್ತದೆ? ನನ್ನ ಅನುಭವ ಪ್ರಕಾರ ಈ ತೆಂಗು ಮತ್ತು ಅಡಿಕೆ ಮಧ್ಯ ಆಗಲ್ಲ, ಅದೇ ಮಧ್ಯ ಬಾಳೆ ತೆರಳಿ ನಾಟಿ ಮಾಡಬಹುದು ಸ್ವಲ್ಪ ಸ್ವಲ್ಪ ಬೆಳೆಗಳ ಪೈಪೋಟಿ ಶುರು ಆಗ್ತದೆ. ಮತ್ತೆ ನಮ್ಗೆ ಇಳುವರಿ ಈವಾಗುತ್ತಾ ಇದ್ರೆ ಒಂದಷ್ಟು ತಂದೆ ಗೊತ್ತಾಗಿ ಆಗ್ತದೆ ನಮಗೆ ಅದ್ರದ್ದು ಏನಾಗ್ತದೆ ಇದೆ. ಮತ್ತೆ ಅಡಿಕೆ ನಿರಂತರ ಇರುವುದರಿಂದ ನಮ್ಗೆ ಅದಕ್ಕೆ ಸರಿಯಾದ ಎಲ್ಲ ಪೋಷಕಾಂಶಗಳು ಕೊಡಕ್ಕಾಗುದಿಲ್ಲ. ಆದ್ರಿಂದ ತೆಂಗಿನ ಮರದಕ್ಕೆ ಮಧ್ಯೆ ಬೇರೆ ಇತರ ಬೆಳೆ ಬೆಳೆದು ಬಿಟ್ರೆ ಅಡಿಕೆ ಮತ್ತು ಈ ತೆಂಗು ಇದರೊಟ್ಟಿ ನಾನು ಮಿಕ್ಸ್ ಮಾಡೋಕೆ ನನ್ನ ಮನಸ್ಸಿಗೆ ಒಪ್ಪದಿಲ್ಲ. ನಾನು ಮಾಡೋದಿಲ್ಲ ಯಾಕಂದ್ರೆ ನಾ ಬೇರೆ ಕಡೆ ನೋಡಿ ಈಕೆ ತೆಂಗು ಅಡಿಕೆ ಬಾಳೆ ಎಲ್ಲ ಮಿಶ್ರ ಬಾಜೆ ರಾಶಿ ಹಾಕಿ ಯಾವುದು ಸರಿಯಾದ ಇಳಿದಿಲ್ಲ. ಯಾಕೆ ನನ್ನ ಮರ ಸೂರ್ಯನ ಬಿಸಿಲು ಏನಾರ ಸಮಸ್ಯೆ ಇತ್ತು ಅದಕ್ಕೆ ಅದನ್ನ ಪ್ರಾಕ್ಟಿಕಲ್ ಅವ್ರಿಗೆ ಬೇಕಾದ ಆಹಾರ ಕೊಡಕತ್ತ ಒಂದು ಹತ್ತು ತೆಂಗಿನ ಮಟ್ಟ ಹತ್ತು ಅಡಿಕೆ ಸಸಿ ಅದ್ರ ಸಿಗದು ಹೋಗ್ದಿಟ್ಟ ಅದು ಗ್ಯಾಪ್ ಎಷ್ಟು ಬೇಕು ಅಷ್ಟು ಕೊಡ್ತಾ ಇಲ್ಲ. ತೆಂಗಿನ ಹಡಿ ಎಷ್ಟು ಬೇಕು ಅಷ್ಟು ಇಲ್ಲ. ಅದಕ್ಕೆ ಪೈಪೋಟಿಯೇ ಜಾಸ್ತಿ ಆಗ್ತದೆ ಬಿಟ್ಟು ಅದು ಎಲ್ಲಿಂದ ಹೇಳಿ ಬರ್ತದೆ ಹೇಳಿ. ಏನೋ ಜಸ್ಟ್ ಒಂದು ಬೆಳೆ ಇದಕ್ಕೆ ಕಾಳು ಮೆಣಸು ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಬಹುದು ಬಿಟ್ಟರೆ ಬೇರೆ ನೀವು ಅದೇ ತೆಂಗಿನ ಮರನ ಮಧ್ಯೆ ಅಡಿಕೆ ಮರ್ತ ಮತ್ತು ಬೇರೆ ತೆಂಗಿನ ಹಲಸಿನ ಗಿಡ ಮಾವಿನ ಗಿಡ ಎಲ್ಲ ಹಾಕಿದರೆ ಅದು ಏನೂ ಪ್ರಯೋಜನ ಇಲ್ಲ ನನ್ನ ಅಭಿಪ್ರಾಯ. ಗಿಡ ಮಾತ್ರ ಬರಬಹುದು, ಏನು ಫಸಲು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂದೇ ಹೇಳಬಹುದು ಅಷ್ಟೇ. ಈಗ ತೆಂಗಿನದ್ದೇ ಪ್ರತ್ಯೇಕವಾದಂತಹ ಒಂದು ತೋಟ ಮಾಡುವುದಿದ್ರೆ ಎಷ್ಟು ಅಂತರವನ್ನು ಪಾಲಿಸಬೇಕು ನಿಮ್ಮ ಅನುಭವ? ನನ್ನ ಅನುಭವ ಪ್ರಕಾರ ಕರೆಕ್ಟ್ 30 ಫೀಟ್ ಆರು ಹಾಕ್ಬೇಕು. 30 ಫೀಟ್ ಹಾಕಿದ್ರೆ ಇನ್ನು ನೆಕ್ಸ್ಟ್ ಒಂದು 25-30 ವರ್ಷ 40 ಆದ್ರೆ ಅದು ಯಾವಾಗ ಸೂರ್ಯನ ಬಿಸಿಲು ಕೆಳ ಬರ್ತದೆ ಆಗ ನಾವು ಮಧ್ಯ ಹಾಕ್ಲಿಕ್ಕೆ ಬರ್ತದೆ. ಅದು ಅದೇ ಮಧ್ಯೆ ಹಾಕ್ಲಬಹುದು. ಹಾಕಿದ್ದು ನಾನು ಹಾಕಿದ್ದೆ, ನನ್ನ ಅಪ್ಪಾಯಿ ಹಾಕಿದ್ದ ಗಿಡಕ್ಕೆ ನಾನು ಹಾಕಿದ್ದೆ. ಈಗ ನನ್ನ ಹತ್ರ ಎಲ್ಲರೂ ಏನ್ ಹೇಳ್ತಾರೆ ಅಂತ ಇದನ್ನೆಲ್ಲ ಹಾಕುವೆ ಹುಡುಗಿರ ನಿಮ್ಮ ಅಪ್ಪನಿಗೆ ಮಂಡೆ ಸಮ ಇಲ್ಲ ಅಷ್ಟು ದೂರ ದೂರ ಅಗಿಡ ಹಾಕಿದ್ರಲ್ಲ. ಇಲ್ಲ ನನ್ನ ಅಪ್ಪ ಶುರುವಿಗೆ 30 ಫೀಟ್ ಅಡಿಗೆ ಹಾಕಿದ್ರಿ. ಆದ್ರೆ ಈಗ ನಾನು ಒಂದು 40 ಮರದಲ್ಲಿ ಒಂದೊಂದು ಹೌದು ಈಗ ನಾಲ್ಕು ಗಿಡ ಮದ್ದು ಒಂದು ಹಾಕಿದ್ರು. ಅವಾಗ ಏನೂ ಪೈಪೋಟಿ ಇಲ್ಲ, ಬೆಳೆಗಳ ಪೈಪೋಟಿ ಇಲ್ಲ, ಮತ್ತು ಗೊಬ್ಬರದ ನಿರ್ವಹಣೆಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ನಾನ್ ಮಾತ್ರ ಬೇರೆ ಯಾವುದೇ ಕಾರಣಕ್ಕೆ ಬೇರೆ ಮದ್ಯ ಇದನ್ನ ಅಡಿಕೆ ಇದನ್ನೆಲ್ಲ ಮಿಕ್ಸ್ ಮಾಡೋದಿಲ್ಲ, ನಾನಂತೂ ಮಿಕ್ಸ್ ಮಾಡೋದಿಲ್ಲ. ಈಗ ಸಾಮಾನ್ಯವಾಗಿ ಈಗ ತೆಂಗಿನ ತೋಟದಲ್ಲಿ ಬೇರೆ ಲವಂಗ ಜಾಯಿಕಾಯಿ ಇಂಥದ್ದೆಲ್ಲ ಮಿಶ್ರ ಬೆಳೆಯಾಗಿ ಹಾಕ್ತಾರೆ, ನೀವು ತೆಂಗನ್ನೇ ವಾಪಸ್ ಹಾಕಿದ್ರಿ? ನಾ ತೆಂಗನ್ನೇ ವಾಪಸ್ ಹಾಕಿದ್ದೆ. ಯಾರು ಎಲ್ಲ ಕಾಳು ಮೆಣಸೆಲ್ಲ ಅಲ್ಪ ಒಂದು ದೂರ ದೂರ ಹೊರಗಡೆ ಗಾಳಿ ಬೆಳಕು ಸರಾಗಿ ಬೀಳುವಂತ ಸೈಡ್ ನಲ್ಲಿ ಕಾಳು ಮೆಣಸು ಹಾಕ್ತೇನೆ ಅಷ್ಟೇ. ಹಾಕಿ ಅದು ಒಂದು ಅಲ್ಪ ಸ್ವಲ್ಪ, ಯಾಕಂದ್ರೆ ಒಂದು 50 ಗಿಡ್ನಲ್ಲಿ ಒಂದು 20 ಗಿಡ ಇತ್ತು ಅಷ್ಟೇ. ನಂದು 20 ಗಿಡ್ನಾಗ ಕಾಳು ಮೆಣಸು ಹಾಕಿದ್ದೆ ಅಷ್ಟೇ. ತೆಂಗಿನ ಮರ ಎಷ್ಟು ಉಂಟು? ತೆಂಗಿನ ಮರ ನಂದು 100 ಚಿಲ್ಲರಿ. ಸಾಮಾನ್ಯವಾಗಿ ಈಗ ಬುಡ ಬಿಡಿಸಿ ಗೊಬ್ಬರ ಕೊಡಬೇಕು ಅಥವಾ ನೇರವಾಗಿ ಗೊಬ್ಬರ ಕೊಡುದ ಹೇಗೆ? ಅಲ್ಲ ಗುಡ ಸ್ವಲ್ಪ ಸ್ವಲ್ಪ ಬಿಡಿಸಬೇಕಾಗತ್ತೆ. ಯಾಕೆ ಕೇಳಿದ್ರೆ ಅದ್ರ ಮೇಲೆ ಇದ್ರಿದ್ದಿರ್ತಾರ ಕಸ ಗಿಸ ಸ್ವಲ್ಪ ತಕ್ಕ ನಾವು ಸ್ವಲ್ಪ ಮೂರ್ಛಮಾಗಿ ಎಲ್ಲ ಸ್ಪ್ರಿಂಕ್ಲರ್ ನೀರು ಕೊಟ್ಟರು ಒಳ್ಳೇದು, ಇದು ಮಾಡಿ ನೆಲ ಗೊಬ್ಬರ ಕೊಟ್ಟರು ಒಳ್ಳೇದು. ಆದ್ರೆ ನಮ್ಮ ಹಿಂದಿನ ಅನುಭವ ಸ್ವಲ್ಪ ಹಳೆ ಬೇರೆಲ್ಲ ಸ್ವಲ್ಪ ಸ್ವಲ್ಪ ಇದು ಮಾಡಿ ಕಟ್ ಮಾಡಬೇಕು ಅಂತ ಹೇಳಿ. ಆದ್ರೆ ಬುಡ ಹತ್ರಲ್ಲ ಅಲ್ಲ ಸ್ವಲ್ಪ ದೂರ 2 ಫೀಟ್ ಇದ್ರೆ ಅದು ಕಟ್ ಆಯ್ಕೆ ಮಾಡಿ ಇದು ಮಾಡಿದ್ರೆ ಅದು ಸ್ವಲ್ಪ ಹಾಕಿ ಜಾಸ್ತಿ ಅಲ್ಲ ಎಷ್ಟು ನಮ್ಮ ಈ ಮ್ಯಾನ್ವಲ್ಗೆಲ್ಲ ಏನು ಗೊತ್ತಿರ್ತಾರೆ ನಿಮ್ಗೆ ರೇಟ್ ಸಿಕ್ಕಾಬಟ್ಟೆ ಅವರು ತಲೆ ಹತ್ಕೊಳ್ತಾರೆ ಅವ್ರು. ಅದಕ್ಕೆ ನಾವು ಜಸ್ಟ್ ನಮ್ದ್ರೆ ಒಂದ್ ಜಸ್ಟ್ ಹಾರಿಲ್ಲ ಇದು ಮಾಡುದು ರಾಸಾಯನಿಕ ಯಾವ್ದ್ರ ಹಾಕುದಿದ್ರೆ ಹಾಕಂದ್ರೆ ಹಾಗೆ ಮುಚ್ಚಿ ಸ್ಪ್ರಿಂಕ್ಲರ್ ನೀರು ಸಮಸ್ಯೆ ಇಲ್ಲ ನಮ್ಮಲ್ಲಿ. ಅಂತ ತೋಟದಲ್ಲಿ ಏನಂದ್ರೆ ನಾನು ಯಾವುದೇ ಕಾರಣಕ್ಕೆ ರಾಸಾಯನಿಕ ಗೊಬ್ಬರ ಒಂದು ತೆಂಗಿನ ತೋಟ ನೋಡು ಅಂತ ನಂತರ ಸ್ಲರಿ ಮೋಟರ್ ಇದೆ ದನ ಇದೆ ಆ ಸ್ಲರಿ ಮೋಟರ್ ಒಂದು 10 ಫೀಟ್ ಎತ್ತರ ಗಾತ ಮಾಡಿ ರಿಂಗ್ ಇಳಿಸಿ ಅದರಲ್ಲಿ ಒಂದು ಪಂಪ್ ಹಾಕಿದ್ದೇನೆ. ಆ ಸ್ಲರಿ ಕಸ ಗೀಸ ಎಲ್ಲ ತೆಗೆ ತೆಂಗಿನ ಬಂದ್ಬಿಡಕ್ಕೆ ಆಗೋದು ಸ್ಲರಿಯಿಂದ ಫುಲ್ ಬಿಟ್ಬಿಡುದು. ನನಗೆ 2-3 ವರ್ಷ ಆಯ್ತು ನನಗೆ ಇಳಿದು ಜಾಸ್ತಿ ಇತ್ತು 100%. ಅದನ್ನ ಸ್ಲರಿ ಮೋಟರ್ ಸಿಕ್ಕಿ ನಂಗೆ ದೇವ್ರು ಸಿಕ್ಕಿ ಒಂದು ವರ ದಾನ ಸಿಗ ವರ ಸಿಕ್ಕಿ ಆಗೈತಿ. ಈ ಕೊಟ್ಟಿಗೆ ತೊಳೆದು ಗಂಜಲ ತೊಳೆದು ನೀರೆಲ್ಲ ಇತ್ತಲ್ಲ ಗಟ್ಟಿ ಸಗಣಿ ನಾವು ಗ್ಯಾಸಿಗೆ ಹಾಕ್ತೇವೆ ಗಟ್ಟಿ ಸಗಣಿಯೆಲ್ಲ ಗ್ಯಾಸಿಗೆ ಹೋಗ್ತೇವೆ ಅದರಿಂದ ಸ್ಲರಿ ಬರ್ತದೆ. ಮತ್ತೆ ಬಚ್ಚರ ಮನೆ ನಾವು ಮಿಂದ ನೀರೆಲ್ಲ ಇದು ಎಲ್ಲ ನೀರು ಎಲ್ಲ ಕೊಳಗ ಚಟಿಯ ನೀರು ಪೂರ ಒಂದು ಸ್ಟ್ಯಾಂಕಿಗೆ ಸ್ಟಾಕ್ ಹತ್ತದ ಆ ಸ್ಟಾಕ್ ಅಲ್ಲಿ ಪಂಪ್ ಹಾಕಿದ್ದು ಆ ಪಂಪಿಂದ ಲಿಫ್ಟ್ ಆಗತ್ತೆ. ಕರೆಕ್ಟ್ ನೀವು 2 ತಿಂಗಳಿಗೆ ಒಂದು 2 ತಿಂಗಳಿಗೆ ಅಲ್ಲ ನಮ್ದೆಲ್ಲ ಒಂದೊಂದು ತಿಂಗಳಿಗೆ ಬಂದ ಬರ್ತದೆ. ನಾವು 3 ತಿಂಗಳಿಗೆ ಒಂದ್ಸಲ ನೀರಾಗಿ ನೀವು ಯಾವುದೇ ರಾಸಾಯನಿಕ ಬೇಡ ನಿಮ್ದು ಏನೂ ಬೇಡ ಅಷ್ಟು ಫರ್ಟಿಲಿಟಿ ಇರ್ತದೆ. ನೀವು ಈಗ ನಮ್ಮ ಗದ್ದೆ ತೋಟ ನನ್ನ ಅಪ್ಪ ಯಾವ್ದು ಅದನ್ನೆಲ್ಲ ಮಾಡ್ತೀವಿ. ಈಗ ನಮ್ಗೆ ಅತ್ಯಾಧುನಿಕ ಬಂದರು ಅಲ್ಲಿ ಮಾಡಿದ್ದಾರೆ ನಾವು ಹೆಚ್ಚು ಕಡೆ ಮೀಟಿಂಗ್ ಎಲ್ಲ ಹೋಗು ಜಾಸ್ತಿ. ಕೃಷಿ ಅಂದ್ರೆ ನನ್ನ ಅಪ್ಪನಂದು ನಾನು ಮೊದಲು ಸಕ್ಕರೆ ಕಾರ್ಖಾನೆ ಇದ್ದಿದ್ದೆ ಬ್ರಹ್ಮ 18 ವರ್ಷ ಕೆಲಸ ಮಾಡಿದ್ದೆ. 18 ವರ್ಷ ನನಗೆ ಫೀಲ್ಡ್ ಎಕ್ಸ್ ಈ ಹೆಗಡೆ ಇವರಿ ಅವ್ರು ಫೀಲ್ಡ್ ಇರೋ ನಮ್ಗೆ ನೋಡಿ ಬೇರೆ ತೋಟ ನೋಡಿದ್ದೆ. ನಾನು ಸೂಪರ್ವೈಸರ್ ಇದ್ದೇನಲ್ಲ ನಂಗೆ ಗೊತ್ತೇ ತಲೆ ಕೃಷಿದೇ ನಂದು ನಾನು ಸೂಪರ್ವೈಸರ್ ಆಗಿದ್ದೆ ನಂಗೆ ಗೊತ್ತಿನ ಆಸೆ. ಯಾರು ಏನಂತ ತೋಟ ಮಾಡಿದ್ರು, ಆದ್ರೂ ಅವ್ರು ನೋಡಿದ್ರು ಅಲ್ಲಿ ಏನ್ ಮಾಡ್ತಾ ಇದ್ರು ಅಲ್ಲಿ ಅಂತ ಅದನ್ನೆಲ್ಲ ನಂಗೆ ಬೇಸಿಕಲಿ ನನ್ನ ಅಪ್ಪ ಮಾಡ್ತಿದ್ರು, ಅದೇ ನಂಗೆ ಪೂರಕವಾಗಿ ನಂಗೆ ಅಲ್ಲೂ ಕೆಲಸ ಸಿಗ್ತೇನೆ. ಈಗ ತೆಂಗಿನ ಮೊರ ಬುಡಕ್ಕೆ ಸ್ಲರಿಯನ್ನ ಬಿಡುವುದರಿಂದ ಬೇರೆ ರಾಸಾಯನಿಕ ಗೊಬ್ಬರ ಯಾವ್ದು ಕೊಡದಿದ್ರು ಕೂಡ ಒಳ್ಳೆ ಫಸಲು ಬರ್ತದೆ, ಅಷ್ಟು ಬರ್ತದೆ ಅದು ಗ್ಯಾರಂಟಿ. ಈಗ ತೆಂಗಿನ ಮಡಲು ಸೋಗೆ ಎಲ್ಲ ಸಿಗ್ತದಲ್ಲ, ಅದನ್ನೆಲ್ಲ ಏನ್ ಮಾಡ್ತೀರಿ ಬುಡಕ್ಕೆಲ್ಲ? ಅದಕ್ಕೆ ಹಾಕುವ ಒಂದು ಚೂರು ವೇಸ್ಟ್ ಮಾಡಲ್ಲ ಕಡ್ದು ಅದ್ರ ಬುಡಕ್ಕೆ ಹಾಕೋದು ಅದ್ರ ಮತ್ತು ಏನು ಹಾಳು ಮಾಡೋದು. ತೆಂಗಿನ ಮಂದ್ರೆ ನಾವು ಹಾಳು ಮಾಡೋದು ಏನು ಇಲ್ಲ, ತೆಂಗಿನಕಾಯಿ ಸಿಪ್ಪೆ ತಗೊಂಡಿದ್ದು ಅದಕ್ಕೆ ಹಾಕ್ತದೆ ಸ್ವಲ್ಪ, ಕೆಲವೊಂದು ಗರಟೆ ಗಿರಟೆ ಎಲ್ಲ ಇರುತ್ತಲ್ಲ ಅದು ನಾನು ಹೋಗ್ತೀವಿ, ಬೇರೆಯವ್ರು ಕೊಡು. ಸುಟ್ಟ ಹಾಕುವುದೇ ನನ್ನ ಸುಡುವ ಅಭ್ಯಾಸನೇ ಇಲ್ಲ, ಏನಿದ್ರೆ ಸ್ವಲ್ಪ ಹೊಂಡ ಕಡ್ದಿರ ಬೂದಿ ಆಯ್ದಕ್ಕಿಂತ ಇದು ಗೊಬ್ಬರನೇ ಹಾಕ್ತಿದ್ರು ಅಲ್ಲಿ ಬೇರೆ ಒಳಗೆ ಎರಡನ್ನು ಬೂದಿ ಮಾಡಿ ಹಾಕ್ಬೋದು. ಅಲ್ದ್ರೆ ಒಂದು ಹೊಂಡ ಕಡ್ದು ಹಾಕಿರೋದು ಏನೋ ಕೊರ್ಸ ಲಡೆ ಹೋಗ್ತದೆ, ಏನು ಇದೆ ಒಂದು ಸಣ್ಣ ಕಂಡು ಹೊಡ್ದಾಗ ಅದೇ ಹೊಂಡಕ್ಕೆ ಹಾಕಿಡುದು. ಈ ಹೊಂಡ ತುಂಬ ಸ್ಲರಿ ನೀರು ಬಿಟ್ಬಿಟ್ರೆ ಅದು ಲಡ್ಡಾಗಿ ಹೋಗಿ ಒಂದು ವರ್ಷದಾಗ ಗ್ಯಾರಂಟಿ ಅಲ್ಲೂ ಇದಾಗ ಎಷ್ಟು ಒಳ್ಳೆ ಭತ್ತ ಅದಕ್ಕೆ ಅಂದ್ರೆ. ಮತ್ತು ಒಬ್ಬಕ್ಕೆ ಒಂದು ಎಕರೆ ಅಡಕೆ ತೋಟ ಇತ್ತ ತೆಂಗಿನ, ಒಂದು ಎಕರೆ ಸಾಗುವಳಿ ಇದ್ದ ನೀವು ಒಂದು ಸಾಗುವಳಿ ಒಬ್ಬನಿಗೊಬ್ಬನು ಒಂದು ಎಕರೆ ಇದ್ರೆ, ಈಗ ನಿಮಗೆ ಒಂದು ಎಕರೆ ಇದೆ, ನೀವು ಒಂದು ಎಕರೆ ಇದ್ರೆ ಒಂದು 15 ಲೀಟರ್ ದನ ಸಾಕಿ ನೀವು ಸಾಕಿ. ನನ್ನ ಅವನಿಗೆ ನಾನು ನಂಬುವನ ಆ ಪೆಟ್ಟದ ಇದ್ರದ್ದು ಏಳು ಏಳು ಬೀಳು ಎಲ್ಲ ಕಂಡಿದೆ 15 ದೀಪ. ಅದರಲ್ಲಿ ನಿಮ್ಗೆ ಆ ಒಂದು ದನ ಇದ್ರೆ ಸಾಕು 15 ಲೀಟರ್ ಹದಿನೈದು ಲೀಟರ್ ಕೊಡ್ಬೇಕಾದ. ಮತ್ತೆ ನಿಮ್ ಮನೆ ಹಾಲು ಅದ್ರದ್ದು ಗಂಜಳ ಕೊಟ್ಟಿಗೆ ಸಿಹಿಗಿಣಿ ನೀವು ತಿಂಬಷ್ಟು ತೋಟ ನೀವು ಬೇಕತ್ತ ನಿಮ್ ಉದೇಶ ಬಟರ್ ತಿಂಗ ಗೊಬ್ಬರ ಗ್ಯಾಸ್ ನಮ್ದು ಇದೆ ಬೇರೆ ಗೊಬ್ಬರ ಗ್ಯಾಸು ಮಾಡ್ಕೊಂಡು. ಮತ್ತೆ ತರಕಾರಿ ನಮ್ಗೆ ಕ್ವಾಲಿಟಿ ತರಕಾರಿ ನಮ್ಗೆ, ಈ ಉದಾಹರಣೆ ನಾವು ಹೇಳ್ತೇವೆ ನಾವು ಬೇರೆ ನಮ್ಮನ್ನ ತರಕಾರಿ ನಾವು ದುಡ್ಡು ಕೊಡುತ್ತಾರ ಅಭ್ಯಾಸನೇ ಇಲ್ಲ ಅಭ್ಯಾಸ ಎಲ್ಲೋ ಇನ್ನು ಅಂತ ಫಂಕ್ಷನಿಂಗ್ಷನ್ ಆದ್ರೆ ನಾವು ತಗೊಂಡು ಬರ್ಬೇಕು ಬಿಟ್ರೆ ನಮ್ಮನ್ನೆಲ್ಲ ನೋಡ್ಬೋದು ಯಾವುದೇ ಕಾರಣಕ್ಕೆ ತರಕಾರಿ ತರೋದು ಇಲ್ಲ. ಯಾಕಂದ್ರೆ ಕೃಷಿ ಕುಟುಂಬ ಅಂದ್ರೆ ಗಂಡ ಹೆಂಡತಿ ಮಕ್ಕಳ ಜೊತೆಗೆ ಇವರು ಕೂಡ ಇರಬೇಕು. ನಾನು ಹೇಳಿದ್ದು ಹಸುಗಳು ಇತ್ತು ಅವನಿಗಿದ್ರೆ ಅವನಿಗೊಂದು ವರದಾನ ಅದು ಹಾಗೆ ನೋಡ್ಕೊಳ್ಬೇಕು. ಬೆಳಿಗ್ಗೆ ಬೇಗ ಹೇಳ್ಬೇಕು ಅವನದು ಒಂದು ಬೇಜವಾಬ್ದ ಆರೋಗ್ಯಕ್ಕೂ ಒಳ್ಳೆದು. ನೀ ಬೆಳಿಗ್ಗೆ ಬೇಗ ಅದು ಹೈಫೈ ಅದು ಹಾಗೆ ಹೀಗೆ ಅಲ್ಲ, ಹೀಗೆ ನಾವೇ ಹೋಗಿ ಮಾಡುದಿದ್ರೆ ಮಾತ್ರ ಅದು ಚಂದ ಚಂದ ಅದು ನಮ್ಗೊಂದು ಸ್ವಲ್ಪ ಅಷ್ಟು ಖುಷಿ ಕೊಡ್ತದೆ. ನೀವು ಆ ಫೀಲ್ಡ್ ಹೋದ್ರೆ ಗೊತ್ತಾಗತ್ತೆ ಬಿಟ್ರೆ. ಈಗ ತೆಂಗಿನ ಮರದಲ್ಲಿ ಮಿಡಿ ಉದುರುವ ಸಮಸ್ಯೆ ಬರ್ತದೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳುವಂತಹದ್ದು ಮಿಡಿ ನಿಲ್ಲುವುದಿಲ್ಲ ಉದುರುತ್ತದೆ ಅಂತ ಹೇಳಿ, ಯಾಕಾಗಿ ಉದುರುತ್ತದೆ ಮತ್ತು ನಿಲ್ಲಿಸುವುದು ಹೇಗೆ? ಯಾಕಾಗುತ್ತೆ ಅದ್ರೆ ಹೆಚ್ಚಿನಾಗಿ ಮಣ್ಣಿನ ಒಂದು ಇದೆ, ಮಣ್ಣಿನ ಗುಣಮಟ್ಟ ಹೆತ್ತ ನಾವು ಇವಾಗ ಇದಕ್ಕೆ ನಾನು ಇದನ್ನ ಇದಕ್ಕೆ ಅಭ್ಯಾಸ ಮಾಡಿ ಜಿಂಕ್ ಸಲ್ಫೇಟ್ ಅಂತ ಕೃಷಿ ಇಲಾಖೆಯಲ್ಲಿ ಆರ್ದರ್ಶಿ ಸಹಾಯದಂತ ಕೊಡ್ತಾರೆ, ಅದನ್ನೊಂದು ಸ್ವಲ್ಪ ಹಾಕಿ ಮತ್ತೆ ಬೋರನ್ ಅಂತ ಕೊಡ್ತಾರೆ ಅದನ್ನೊಂದು ಸ್ವಲ್ಪ ಹಾಕಿ ಮತ್ತೆ ನಮ್ಗೆ ಈ ಪೊಟ್ಯಾಷಿಯಂ ಸ್ವಲ್ಪ ಕೊಡಿ. ಏನು ಆತಲ್ಲ ಎಲ್ಲೋ 10% ಆಗ ಹುಟ್ಟಿದ ಮಕ್ಕಳು ಪೂರ ಉದ್ರು ಬೆಳಿಬೇಕಂತ ಹೇಳಿದ್ರೆ ಏನು ಅವರು ಈ ಕೊರೋನಾ ಪಿರೋನಾ ಕಾಲದಾಗ ಎಲ್ಲ ಬರ್ಬೋದು. ಅಲ್ಲಾಗ ಒಂದ್ ಪೂರ ನನ್ನ 12 ಮಕ್ಕಳಲ್ಲಿ 12 ಮಕ್ಕಳು ಬದುಕಂದ್ ಹೇಳ್ರಿ ನಾವು ಸರ್ ನಮ್ಗೆ ನಮಗ್ ಕೊಟ್ಟದ್ದು ಹಳೆ ಕಾಲದಲ್ಲಿ ಬದಲಾಯ್ತು. ಈಗ ಹಂಗಲ್ಲ ನಮಗಾದ್ರೆ ಬದುಕಿಸುವ ವ್ಯವಸ್ಥೆ ಉಂಟು, ಆದಷ್ಟು ಬದುಕು ಎಲ್ಲೋ 10% ಹೋಗ್ತದೆ ಅದ್ರ ಬಗ್ಗೆ ನಾವು ಬೀಳಿ. ಅದಕ್ಕೆ ನಮ್ದು ತೋಟದಾಗಿ ಬಿದ್ದಿದ್ದು ನಮ್ದೆಲ್ಲ ಇದ್ರೆ ಒಂದು ಗೊನೆಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಕಾಯಿರ್ಬೇಕು. ಅದಕ್ಕೆ ಜಾಸ್ತಿ ಆದ್ರೆ ಉದ್ರೆ ಈಗ ಅಡಿಕೆ ಅಡಿಕೆ ನೀವು ಹೇಳಿ ಸಿಕ್ಕಾಪಟ್ಟೆ ಹಿಡಿದ್ರೆ ಕೊಳೆ ರೋಗ ಅಲ್ಲಿ ತಾನೇ ಬರ್ತದೆ. ಆ ಸ್ವಲ್ಪ ಬಿಡುಗಿಲು ಬಿಡುಗಿಲ್ಲ ಇದು ನಾವು ಹೊಡೆದು ಸ್ಪ್ರೇ ಕೊಟ್ಟಿದ್ದಾವಾಗ ಅವು ಕರೆಕ್ಟ್ ಫಂಗಸ್ ಅಟ್ಯಾಕ್ ಆತಿಲ್ಲ. ಅದೇ ಜಾಸ್ತಿ ನೀವು ಕೊಟ್ಟು ನೋಡಿದ್ದು ಕಾರಣ ಅಡಿಕೆ ಜಾಸ್ತಿ ಹಿಡಿದು ತೋಟ ನೋಡಿ ಅಲ್ಲಿ, ಯಾಕಂದ್ರೆ ಇದು ಕೊಳೆ ರೋಗ ಬಂತಂತ ಲೆಕ್ಕ. ಆದ್ರೆ ಬಿಡಿಕೆ ಇದ್ರಲ್ಲಿ ತೊಂದರೆ ಆತಿಲ್ಲ ಬಿಡುಕಲಿದ್ದಾಗ. ಈಗ ತೆಂಗಿನಕಾಯಿ ಕೊಯ್ಲಿಕ್ಕೆ ಏನಾದರೂ ಸುಧಾರಣೆ ಆಗಿದೆಯೋ, ಮರ ಹತ್ತಲಿಕ್ಕೆ ಏನಾದ್ರೂ ವ್ಯವಸ್ಥೆ ಇದೆ? ಈಗ ಒಂದು ಮೆಷಿನ್ ಅಲ್ಲ ಒಂದು ಕೇಬಲ್ ಇನ್ನೊಂದು ಮೆಟ್ಲಿಕ್ಕೆಲ್ಲ ಹತ್ತದು ಬಾರಿ ಸ್ವಲ್ಪ. ಈಗ ನೀವು 60 ವರ್ಷ ನಾನು 60 ವರ್ಷದ ನೀವು 65 ವರ್ಷದ ನಾನೇ ಸ್ವಂತ ಹೋಗ್ತೀವಿ, ಯಾರಿಗೂ ಬೇಕಾಗಿಲ್ಲ. ಅದನ್ನ ಟ್ರೈನಿಂಗ್ ಒಂದು ಎಕ್ಸ್ಪರ್ಟ್ ಅಂತ ಬೇಕಲ್ಲ, ಒಂದು ದಿನ ತಗೊಂಡು ನೋಡ್ಕೊಂಡ್ರೆ ನೀವು ಜಸ್ಟ್ ಹತ್ಬಹುದು ಅದಕ್ಕೆ ಅಂತ ಹತ್ಬಹುದು. ಏನು ಆರಾಮಾಗಿ ಹತ್ತಿದ್ರೆ 2500 2000 3000 ಅದೇನು ಹಾಳಾಗುದಿದ್ದೆಲ್ಲ ದೊಡ್ಡ ಸ್ಟಾರ್ ಕೇಬಲ್ ಅಷ್ಟೇ, ಮತ್ತೆ ಅಂತ ಇಲ್ಲ ಅದ್ರಾಗೆ. ನಾವು ಜಸ್ಟ್ ಹೆಚ್ಚು ಬಲ ಕೊಡುದು ಇಲ್ಲ, ಕೈಗೆ ಬಲನೇ ಇಲ್ಲ, ಜಸ್ಟ್ ಅದನ್ನೇ ಹಿಡ್ಕೊಡುದು. ಹೀಗೆ ಹೀಗೆ ಒಂದ್ ಎರಡು ದಿನ ಒಂದು ದಿನ ನೀವು ಟ್ರೈನಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಅವನಿಗೆ 30 ರೂಪಾಯಿ ಒಂದ್ ಮರಕ್ಕೆ 40 ರೂಪಾಯಿ ಕೊಡಿ ಅಂತ 50 ರೂಪಾಯಿ ಕೊಡಿ, ಅದ ಅವನಿಗೆ ಗಾಳಿ ಹಾಕುದು ಅವನ ರಾಗಿ ಅವ್ನು ಬರುದಿಲ್ಲ. ಇವತ್ತು ಮಳೆ ಬರ್ತದೆ ಏನಾರು ಬೇಗ ನಮ್ ಬೇಜ್ ಮೂರ್ನಾಲ್ಕು ಕೊಯ್ಲು ಕೊಯ್ತಲ್ಲ, ಆ ಕೊಯ್ಲು ಕೊಯ್ದಾಗ ನಮಗೆ ಸಭೆ ನಮ್ಮ ಟೈಮಿಗೆ ಬರ್ತಿಲ್ಲ. ಅವ್ನು ನಾವು ಹೇಳಿದ ಕಾಯಿನೂ ಕೊಯ್ತಲ್ಲ, ಇನ್ನೊಂದು ಕಾಯಿಲಿ ಇನ್ನೊಂದು ನಂಗೆ ಕಾಯಿ ಕೊಯ್ಲಿ ಕರಲಿ ಕರೀಲಿ ಬೇಗ ಬಟ್ರಿ ಅಂದ್ರೆ ಕರೀಲಿ ಕಾಯಿ ಕೊಯ್ತು ಅವ್ನಿಗೆ ಕಾಯಿ ಮರ ಲೆಕ್ಕ ನಮಗೆ ಕಾಯಿಲೆ ನಮಗೆ ಕಾಯಿ ಜಾಸ್ತಿ ಮಾಡೋದಿಲ್ಲ, ಅವನು ಮರ ಲೆಕ್ಕ ಜಾಸ್ತಿ ಮಾಡ್ತಾನೆ. ಯಾಕಂದ್ರೆ ಮರ ಲೆಕ್ಕ ಅಂದ್ರೆ ನೆಕ್ಸ್ಟ್ ಅವನಿಗೆ ಅದೇ ಅವನಿಗೆ ಹೇಳೋದಲ್ಲ, ಅದೇ ಪುಣ್ಯಾತ್ಮನಿಗೆ ಹೇಳೋದಲ್ಲ, ಅವನಿಗೆ ಅವನಿಗೆ ಅವನಿಗೆ ದೊಡ್ಡ ಇದಾತ. ಆದ್ರೆ ನಮಗೆ ಗೊತ್ತಿತ್ತ, ಏನು ಕೃಷಿಯಲ್ಲಿ ಏನೇ ಇರಲಿ ನಮಗೆ ಗೊತ್ತಿತ್ತು, ನಾವು ಅಲ್ಲಿ ಹೋಯ್ ಮಾಡಿದ್ರೆ ಮಾತ್ರ ಅಷ್ಟು ಲಾಭದಾಯಕ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾವನು ಬೇಕಾದ ಬೇರೆ ಇತರ ರೈತರ ಸ್ವಚ್ಛ ಬಟನ್ ಇದು ಬಟನ್ ನೋಡ್ದಂಗೆ ಕೃಷಿ ಆಗುದಿಲ್ಲ. ನಾವು ಅಲ್ಲಿ ಸ್ವಲ್ಪ ಜಸ್ಟ್ ನೋಡ್ಕ ಅಂತದಿಲ್ಲ, ಅಲ್ಲಿ ಏನಿಲ್ಲ, ಸ್ವಲ್ಪ ನೋಡ್ಕೊಳ್ಬೇಕಷ್ಟೆ. ಈಗ ಕೊಬ್ಬರಿಯಾಗಿ ಮಾರಾಟ ಮಾಡೋದು ಒಳ್ಳೇದು, ತೆಂಗಿನಕಾಯಿಯಾಗಿ ಮಾರಾಟ ಮಾಡೋದು ಒಳ್ಳೇದು, ಅಥವಾ ಎಳನೀರಾಗಿ ಮಾರಾಟ ಮಾಡೋದು ಒಳ್ಳೇದು, ಹೆಚ್ಚು ಲಾಭದಾಯಕ ಯಾವುದು? ಹೆಚ್ಚು ಲಾಭದಾಯಕ ಕೆಲವರು ನಮ್ಮಲ್ಲಿ ನೋಡ್ತಾರೆ, ಕೆಲವರು ತೋಟದವರು ಒಂದು ಎಳ್ನೀರೇ ಲಾಭ ಅಂತ ಹೇಳ್ತಾರೆ. ಯಾಕಂದ್ರೆ ಎಳನೀರು ಲಾಭ ಹೌದು, ಯಾಕೆ ಹಂಗ ಲಾಭ ಅಲ್ಲ, ಅವನಿಗೆ ಲಾಭ, ಅವನಿಗೆ ಹೇಗೆ ಲಾಭ, ಅವನಿಗೆ ಮಂಗಲಕ್ಕೆ ತಗೊಂಡು ಹೋಗ್ತು ಮತ್ತೆ ಕಳ್ಳ ಕಾಕರ ಭಯ ಐತೆ ಅವನಿಗೆ, ಅದು ಕೊಟ್ಟರೆ ಬಿತ್ತು 25 20 ರೂಪಾಯಿ ಹೊತ್ತು, 20-22 ರೂಪಾಯಿ ಹೊತ್ತು. ನಮ್ಗೆ ಹಾಗಲ್ಲ, ಅದು ಇಲ್ಲಿದ್ರೆ ನಮ್ಗೆ ನಮ್ಗೆ ಇದ್ರೆ ನಮಗೆ ನೀವು ಹೇಳಿದ್ರೆ ಕೊಬ್ಬರಿ ಕೊಬ್ಬರಿ ನಾವು ಕೊಬ್ಬರಿ ಮಾಡಿದ್ರೆ ಲಾಭ ಹೌದು. ಆದ್ರೆ ನಮ್ಗೆ ಏನಂತ ಗೊತ್ತಾ, ಒಣಸುವಾಗ ನಾವು ಪ್ರತಿಯೊಂದು ನೋಡ್ತಾ ಇರ್ತದೆ, ಅದು ಮುಚ್ಚಿ ಇಟ್ಟಿದ್ರು ಹೆಗ್ಗಣ ಗಿಗ್ಗಣ ಎಲ್ಲ ಬರ್ತದೆ. ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮ ಮನೆಗಾಗುದು ಇಲ್ಲೆಲ್ಲ ಕಾಯಿ ಮಾರಿ ಆದ್ರೆ ಅವ್ನು ವೇಸ್ಟ್ ಎಲ್ಲ ಇಟ್ಟಿಕೋತಾನೆ, ಸಣ್ಣ ಸಣ್ಣದಲ್ಲಿ ಇಟ್ಟಿಕೋತಾನೆ, ಗೊಟ್ಟ ಗೊಟ್ಟಂದೆಲ್ಲ ಇಟ್ಟಿಕೋತಾನೆ, ಅದನ್ನೊಂದು ಹಾರಿ ಎಲ್ಲ ಪಿಕಾಸಿ ಎಲ್ಲ ತೆಗೆದು ಬಿಸಿಲಿ ಹಾಕಿ ಇಟ್ಟುಬಿಡು, 15-20 ಎಣ್ಣೆರು 18-10 ದಿವಸದಾಗ ಎಣ್ಣೆ ಧಾರಾಳ ಎಣ್ಣೆ ಕಾಲಿಗೆ ಉತ್ಕೊಂಡೆ, ಬೇಕಾದ್ರೆ ಮಂಡೆ ಉತ್ಕೊಂಡು ಗಂಟೆಗೆ ನಮ್ಮ ದನಕಳಿಗೆಲ್ಲ ಉದ್ದಿ ಏನು ಸಮ ಒಳ್ಳೇದು ಎಣ್ಣೆ ನಮ್ಗೆ ಏನು. ಮತ್ತೆ ಇಲ್ಲಿ ಎಣ್ಣೆ ಮಾಡಿ ಉಳಿದಿದ್ದೆ ಒಳ್ಳೇದು ಮಾರ್ತೇವೆ, ಎಣ್ಣೆ ಉಳಿತದೆ ಮಾರ್ತೇವೆ ಇಲ್ಲ, ಎಣ್ಣೆ ಮಾಡಿ ಎಣ್ಣೆ ಕೊಡುದು ನಾವು, ಎಣ್ಣೆ ಕೊಟ್ಟರೆ ಒಳ್ಳೇದು ನಮ್ಗೆ. ನನ್ನ ಮತ್ತೆ ಕೆಲವರೆಲ್ಲ ಕೊಬ್ಬರಿ ಕೊಡ್ತಾರೆ, ನಮ್ ಎರಡು ಮೂರು ಕಡೆ ನಮ್ಮಲ್ಲಿ ಕೊಬ್ಬರಿನೂ ಕೊಡ್ತಾರೆ, ಕೆಲವರು ಆಡು ತೆಂಗಿನಕಾಯಿ ಕೊಡುದೇ ಇಲ್ಲ, ಕೊಬ್ಬರಿ ಮಾಡಿಯೇ ಸೋಲ್ದು ಕೊಡ್ತಾರೆ. ಇಲ್ಲಿ ನಮ್ಗೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, ನಾವು ಸೋಲುಕಲ್ಲ ಹೋದ್ರೆ ಸೋಲುಕ್ ಹೋದ್ರೆ ಲಾಭ 2 ರೂಪಾಯಿ ನಮ್ಗೆ ಜಾಸ್ತಿ ಸಿಗ್ತದೆ ಕಾಯಿ. ಆದ್ರೆ ಅವನಿಗೆ ಹಾಕಿ ಕೊಟ್ರೆ ಅವನ ದಿವಸದ ಲೆಕ್ಕ, ನಾನು ಕಾಯಿ ಲೆಕ್ಕ ಬತ್ತಿಲ್ಲ ನಾವು ಅವನ ದಿವಸದ ಲೆಕ್ಕ, ಅವ್ನು ನಾನು 50-100 ಕಾಯಿ ಸೋಲಿತ ಅವನ ದಿವಸ, ಆ ಲೆಕ್ಕಕ್ಕೆ ಬತ್ತಿಲ್ಲ ನಾವು ಸ್ವಂತ ಸ್ವಲ್ದಕ್ಕೂ ಮಾರ್ಕೆಟ್ಗೆ ಕೊಡುದಿದ್ರೆ ತೆಂಗಿನ ಲಾಭ ಅವನಿಗೆ ಅಡ್ಡಿ. ಈಗ ತೆಂಗು ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏನೆಲ್ಲ ಬೆಳಿಬಹುದು? ನೀವು ತೆಂಗಿನ ಗಿಡವನ್ನೇ ನೆಟ್ಟಿದ್ದೀರಿ ಅಂತ ಹೇಳಿದಿರಿ, ಕಾಳು ಮೆಣಸು ಕೂಡ ಬೆಳಿಬಹುದು, ಬಾಳೆ ಕೂಡ ಬೆಳಿಬಹುದು ಅಂತ, ನೀವು ಏನೇನು ಬೆಳಿದಿರಿ? ಏ ನಂದು ಜಾಯಿಕಾಯಿ ಗಿಡ ಇದೆ, ಜಾಯಿಕಾಯಿ ಇದ್ರ ಇದೆ, ಮತ್ತೆ ಕಾಳು ಮೆಣಸು ಇತ್ತು, ಬಾಳೆ ಇದೆ, ಮಧ್ಯ ಒಂದು ನನಗೆ ಬೇಕಾದ ಎಲ್ಲ ಬಾಳೆ ಇದೆ, ನನಗೆ ಬೇಕಾದ ಬೇಕಾದ ನನಗೆ ಯಾವ ಬಾಳೆ ಬೇಕು ಎಲ್ಲ ಮೈಸೂರು ಇದೆ, ಪುಟ್ಬಾಳೆ ಇದೆ, ಕರಬಾಳೆ ಇದೆ, ರಸಬಾಳೆ ಇದೆ, 2x9 ಅಂದೇಳಿ ಅದೊಂದು ಮಾಳೆ ಅದು ಇದೆ, ನನಗೆ ಯಾವ ಬಾಳೆ ಬೇಕು ನನಗೆ ಅದು ಮನೆಗೆ ಕ್ವಾಲಿಟಿ ಹಣ್ಣು ಸಿಗ್ತದೆ. ಮತ್ತೆ ನನಗೆ ಮಾರ್ಕೆಟಿನ ಪ್ರಾಬ್ಲಮ್ ಇಲ್ಲ, ಮನೆ ಬಂದು ತಕೊಂಡು ಹೋಗ್ತಾರೆ, ನಾನು ಕಡ್ದು ಅವನೇ ಕಡ್ಕೊಂಡು ಅವನೇ ತಗೊಂಡು ಹೋಗ್ತಾನೆ. ಅದರಿಂದ ಯಾಕಂದ್ರೆ ನಾನು ಸ್ಲರಿ ಮೋಟರ್ ಅದರಿಂದ ನೀರು ಸ್ಪಿಂಕ್ಲರ್ಗೆ ಕೆಲವು ಒಂದು ತೋಟ ಸ್ಪಿಂಕ್ಲರ್ಗೆ ಅಡಾಪ್ಟ್ ಮಾಡಿದ್ದೆ, ಗಾಳಿಸಿ ಹತ್ತು ನೀರು, ಮತ್ತು ಕೆಲವು ಡೈರೆಕ್ಟು ಹತ್ತು. ಆವಾಗ ತೆಂಗಿನ ಅಡಿಕೆ ತೆಂಗಿನ ಇದು ಆ ಬಾಳೆ ಗಿಳೆಲ್ಲ ಹೊಲಸಾಗಿ ಬೆಳ್ಕೊಂಡ್ಬಿಡುತ್ತೆ. ಅದು ಯಾವುದೇ ನಾವು ಗೊಬ್ಬರನೇ ಎಷ್ಟು ಗೊಬ್ಬರ ಗಿಬ್ಬರ ಅಂತ ಬೇಕಾಗಿಲ್ಲ, ಅದು ಮೇಲ್ಗೆ ಅದು ಬಿದ್ದು ಗೊಬ್ಬರನೇ ಸಾಕತ್ತೆ ಅದಕ್ಕೆ ಅಡಿಕೆ ಅದಕ್ಕೆ ಅದಕ್ಕೆಲ್ಲ. ಈಗ ತೆಂಗಿನ ತೋಟದಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಯನ್ನ ಬೆಳೆದಂತ ಸಂದರ್ಭದಲ್ಲಿ ಈ ಸ್ಲರಿಗಿನ ಕೂಡ ಬಿಡ್ತೀರಿ, ಇಡೀ ತೋಟಕ್ಕೆ ಬಿಡ್ತೀರಿ, ಈ ಹುಲ್ಲು ಸಿಕ್ಕಾಪಟ್ಟೆ ಬೆಳೀತದಲ್ಲ, ಏನ್ ಮಾಡ್ತೀರ? ಹುಲ್ಲು ಅಷ್ಟು ಹೇಳುವಷ್ಟು ಬೆಳೆದಿಲ್ಲ, ಈ ಸಿಗಡಿ ನೀರು ಬಿದ್ದು ಬಿಡುದ್ರಿಂದ ಸ್ವಲ್ಪ ಕಡಿಮೆ ಬೆಳೆ ಬೆಳೀತದೆ. ಅದು ಅದು ಇವದೊಂಥರ ಗ್ಯಾಸ್ ಇದ್ರ ಕಣ ಇದು ಸೋಗಿ ಅದೆಲ್ಲೋ 10% ಬೀಳ್ತದೆ. ನಾವೆಲ್ಲ ಮಿಷಿನ್ ಇತ್ತಲ್ಲ, ಇದ್ರ ಕಟ್ ಮಾಡಿದ್ರೆ ಒಂದು ದೊಡ್ಡ ದೊಡ್ಡ ಇದ್ರೆ ಹೊಡ್ತಾ ಇದ್ರೆ ಒಂದ್ಸಲ ಹೊಡ್ಬೋದು, ಜಾನುವಾರಿಗೆ ಹಾಕೋ, ಜಾನುವಾರ ಸ್ವಲ್ಪ ತಿಂದ್ರೆ ತೆಂಗಿನ ಮನ್ಬಿಟ್ಟಿ ಹಾಕೋದು, ಅದನ್ನ ಪೂರ ಬರ್ಗಿ ಆಯ್ತು, ಅದಕ್ಕೆ ಮಸ್ಲರಿ ನೀರು ಬೀಳ್ತಲ್ಲ, ಮತ್ತೆ ಅದೇ ಗೊಬ್ಬರ. ಮತ್ತೆ ನಮ್ದೊಂದು ಐಡಿಯಾ ಇತ್ತು, ಫಸ್ಟ್ ಮಳೆ ಬರುತ್ತಲ್ಲ ನಮ್ದೊಂದು ಹೀಗೆ ತೋಡಿದೆ, ಆ ತೋಡಿಗೆ ಅಡ್ಡ ಹಾಕ್ಬಿಟ್ಟೆ, ತೋಡಿಗೆ ಅಡ್ಡ ಹಾಕಿ ಆ ಕೊಳಕ್ಕೆ ನೀರೆಲ್ಲ ನನ್ನ ತೋಟದೊಳಗಿತ್ತು. ನಮ್ದು ನಂದೇ ಐಡಿಯಾ, ಇಷ್ಟು ಇಷ್ಟು ಕೆಸರು ನಿಂತ್ಕೊಳ್ತೇನೆ ನನ್ನ ತೋಟದೊಳಗೆ ಇಷ್ಟು ನೀರು. ಮತ್ತೆ ಇನ್ನು ಎರಡನೇ ಕಡೆ ಫಸ್ಟ್ ಮಳೆ ಬಿದ್ದವಾಗ ಆ ಕೆಸರು ತೋಟದ ಆ ಕಡಿದ ಈ ಕಡಿದ ಗುಡ್ಡೆ ಬೆಟ್ಟದೆಲ್ಲ ನೀರು ತೋಡಲ್ಲಿ ಬರ್ತದೆ. ನಮ್ಮ ಮನೆ ಅದು ಎದುರು ಸಣ್ಣ ತೋಡಿದೆ, ಸಣ್ಣ ತೋಡ ಅಂದ್ರೆ ನೀರು ಮಳೆ ಬಂದ್ರೆ ಮಾತ್ರ ನೀರು ಹೋಗುವಂತ ತೋಡು. ಆ ನೀರು ಆ ತೋಡಿಗೆ ಅಡ್ಡ ಹಾಕ್ಬಿಟ್ಟೆ, ಒಂದು ನಾಲ್ಕು ಹುಯಿಗಿಚ್ಚಿಲ್ಲ ಹಾಕಿಬಿಟ್ಟು. ಆರು ಫಸ್ಟ್ ಬಂದ ನೀರು ಆ ಕೆಸರು ಆ ಕಸ ಕಡ್ಡಿ ಗಿಡ್ಡಿ ಈಡಿ ಎಲ್ಲ ಸ್ವಲ್ಪ ಬಾಟ್ಲಿ ಗಿಡ್ಲಿ ಬರ್ತದೆ, ನಾವು ಸ್ವಲ್ಪ ಹೇಗಂದ ಅದೇ ಅಂತ ಮಾಡೋಕೆ ಆಗ್ತಿಲ್ಲ. ನಮ್ಮ 50-100 ಹಡ್ಗಿ ಗೊಬ್ಬರ ಕಣದಿಂದ ಬರುವಾಗ ನಾವು ಐದು ಇದಕ್ಕೆ ನಾವು ಆಲೋಚನೆ ಮಾಡ್ತಾ ಇಲ್ಲ, ಅದನ್ನ ತೆಗೆದು ಹೆಗ್ದು ಬಿಸಾಕ್ಟಿಗೆ ಮಣ್ಣು ಫಲವತ್ತಾಗ್ತದೆ. ಅದರಲ್ಲಿ ಅಲ್ಲಿ ಬಂದು ನೋಡಿ ನಾವು ಯಾರುಳಿ ಯಾವ ತರ ಹೇಳ್ತದೆ ಕೋಣಿ ಆಮೇಲೆ ಹೇಳ್ತೇವೆ. ಮತ್ತೆ ಇದರಿಂದ ಏನಾದ್ರು ಕೊಳೆ ರೋಗ ಎಲ್ಲ ಬರೋದಿಲ್ಲ? ಅಲ್ಲ ನಿರಂತರ ಬಿಟ್ಟರೆ ಮಾತ್ರ ಕೊಳೆ ರೋಗ ಬರ್ತದೆ. ಅಲ್ಲ ಒಂದ್ ವಾರ ಅಲ್ಲ, ಒಂದ್ ಜಸ್ಟ್ ದೊಡ್ಡ ಯಾವಾಗ ನೀರು ಬಂದವಾಗ ಒಂದ್ಸಲ ಫಸ್ಟ್ ಕೊಳಕ್ ನೀರು ಬರ್ತದೆ, ಕೊಳಕ್ ಅಂತ ಹೇಳ್ತಾರೆ ಅದಕ್ಕೆ, ಆ ನೀರು ತೋಡ್ಬಿಟ್ರೆ ಅಷ್ಟು ಒಳ್ಳೆ ಫರ್ಟಿಲಿಟಿ ಆಗ್ತಾರೆ. ಅದೇನು ಸಮಸ್ಯೆನೇ ಇಲ್ಲ, ಯಾಕಂದ್ರೆ ಅಷ್ಟು ಒಳ್ಳೇದಾಗ್ತದೆ, ಒಂದು ಲೇಯರ್ ಗೊಬ್ಬರ ಕೊಟ್ಟಂಗಾಗತ್ತೆ. ನಮ್ಮ ಅಡಿಕೆ ಕೃಷಿಯ ಬಗ್ಗೆ ಹೇಳಿ, ಇದರ ಒಂದು ಸಾಧಕ ಬಾಧಕ. ಅಡಿಕೆಗೆ ಅಡ್ಡಿಲ್ಲ, ಅಡಿಕೆನೂ ತೊಂದರೆ ಇಲ್ಲ ಮಾಡಿ ಸ್ವಲ್ಪ. ನೀವು ಒಂದು ಮೂರು ತಿಂಗಳು ನೆಟ್ಟು ನಾನು 8-9 ಫೀಟಿಗೆ ಹಾಕಿದೆ, 8-9 ಫೀಟಿಗೆ ಹಾಕಿದ್ದೆ ನಾನು. ಕೆಲವರು ಈಗಲೇ 10 ಫೀಟ್ ಅಂತ ಹೇಳ್ತಾರೆ, ಆದ್ರೆ ನಾನು 9 ಫೀಟಿಗೆ ಊರು ತಳಿ ಇತ್ತು, ಮಂಗಳ ಇತ್ತು, ಮೋಹಿತ್ ನಗರ್ ಇತ್ತು, ಅದು ಇದೆ. ಅದು ಎಂತಾಯ್ತಂದ್ರೆ ಒಂದೊಂದು ಸ್ವಲ್ಪ ವ್ಯಾರೈಟಿ ಹಾಕೋ, ಸ್ವಲ್ಪ ಮಿಕ್ಸ್ ಆಯ್ತು. ನಾನು ಮಿಕ್ಸ್ ಆಯ್ತು ಅಂದ್ರೆ ಹೇಳಿ ಇದು ಒಂದು ಇಷ್ಟು ಸಣ್ಣ ಗಿಡದಾಗೆ ಒಂದು ಬಂದ ಲೈಕ್ ಕಡೆ ಆಮೇಲೆ ಗೊತ್ತಾಯ್ತು ಇಷ್ಟು ಸಣ್ಣ ಗಿಡನಾಗೆ ಬಂದಿತ್ತು ಇಂಟರ್ ಅದು ಒಳ್ಳೇದಾಯ್ತಪ್ಪ. ಅದು ಯಾಕೇನೋ ನಂಗೆ ಗೊತ್ತಾಗಲಿಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ಅದನ್ನ ಕಂಡ್ರೆ ಅದನ್ನೇ ಈಗ ನಾವು ವಯಸ್ಸಾಯ್ತಲ್ಲ, 60 ಆದ್ರೆ ಇನ್ನು 20 ವರ್ಷ ಟಾರ್ಗೆಟ್ ಅಲ್ಲ ನಮ್ಮ ಅಲ್ಲ ನನ್ನ ಮಗ ನಡ್ಸ್ಕೊಂಡು ನೋಡ್ಸ್ಕೊಂಡು ಹೋದ್ನೋ ಏನೋ ನಂಗೇನು ಗ್ಯಾರಂಟಿ ಇಲ್ಲ. ಆ ನಾವು ಅದನ್ನ ಇದ್ದಿಂದ 20 ವರ್ಷಕ್ಕಾಗಿ ಬೆಳೆ ಬೇಗ ಬರು ಆದಷ್ಟು ತಿನ್ಕೊಂಡೇ ಹೋಗುವ ಅಲ್ಲ ನನ್ನ ಅಭಿಪ್ರಾಯ. ಈಗ ಇಷ್ಟೆಲ್ಲ ವೆರೈಟಿಯ ಬಗ್ಗೆ ಹೇಳಿರಲ್ಲ ಅಡಿಕೆಯಲ್ಲಿ, ಯಾವ್ದು ನಿಮಗೆ ಒಳ್ಳೇದು ಅಂತ ಕಾಣ? ನನಗೆ ಊರ ಅಡಿಕೆ ಒಳ್ಳೇದು, ಊರ ಅಡಿಕೆನೆ ವೆಯ್ಟ್ ಜಾಸ್ತಿ. ಮತ್ತೆ ಅದು ಎರಡನೇ ಬಿಟ್ಟರೆ ಮೋಹಿತ್ ನಗರ್, ಮೋಹಿತ್ ನಗರ್ ಅದು ಒಳ್ಳೆ ವೆಯ್ಟ್ ಬರ್ತದೆ, ಇದ್ರ ಕಣ್ಣಿಗೆ ವೆಯ್ಟ್ ಬರ್ತದೆ, ಕೊಳೆ ರೋಗಗಳ ನಿರೋಧಕ. ಮತ್ತೆ ಊರ 2 ಸಲ ಸ್ಪ್ರೇ ಮಾಡಿದ್ರೆ 2 ಸಲ ಸ್ಪ್ರೇ ಅದನ್ನ ಕೆಲವ್ರ ಹತ್ರ ಸ್ಪ್ರೇ ಏನಿದ್ರು ನಾವು ನೋಡ್ಕೊಳ್ಬೇಕು, ಸ್ಪ್ರೇ ಬಗ್ಗೆ ಅವನ್ ಹೊಡೆ ಅಂತ ಹೇಳ್ರಿ ಅವೆಲ್ಲ, ನಾವು ಸ್ವಲ್ಪ ಜಸ್ಟ್ ನೋಡ್ಕೊಳ್ಬೇಕಷ್ಟೇ. ಅದು ಏನು ಒಂದಿಷ್ಟು ಒಂದು ಹಾಕಿದ್ನ ಇಲ್ಲಿ ಅವ್ನು ಕರೆಕ್ಟ್ ಮರಕ್ಕೆ ಹೊಡಿತಾನ, ಅಲ್ಲ ಅಡ್ಕೆ ಬಿತ್ತಿ ಬಿಡಿಸಿ ತತ್ ನೋಡ್ತಾ ಇದ್ನ ಎತ್ತಲ ಹಾಕ್ತಿದ್ರು. ಯಾಕಂದ್ರೆ ಕೆಲವ್ರು ಲೀಟರ್ ಲೆಕ್ಕ ಕೊಟ್ಟು ಅವ್ರಿಗೆ ಮರನ ಬುಡ್ಕೋತಾಕಿವ್ ಆದ್ರೂ ಅದ್ರ ನಾವು ನೋಡ್ತಾ ಅದನ್ನ ಜಸ್ಟ್ ನಾವು ಫಸ್ಟ್ ಒಂದ್ ಸ್ವಲ್ಪ ನಾವು ನೋಡ್ಕೊಂಡ್ಕ ಅಷ್ಟೇ. ಮತ್ತೆ ಅಂತ ಟೆಕ್ನಿಕಲ್ ಎಂತ ಇಲ್ಲ. ಈ ಸ್ಪ್ರೇ ಮಾಡ್ಲಿಕ್ಕೆ ಏನಾದ್ರು ಸುಧಾರಣೆ ಆಗಿದೆಯಾ ನೆಲದಲ್ಲಿ ಸ್ಪ್ರೇ ಮಾಡುದು? ಫೈಬರ್ ದೊಡ್ಡ ಬಂದಿದೆ. ಹೌದು, ಈಗ ನಮ್ಮ KRS ಸುಪ್ಪುಂದರ್ ಕಂಬದ್ಕೊಂಡು ರೈತ ಸೇವಾ ಸಹಾಯ ಅದಕ್ಕೊಂದು ಉಪಕಾರ ಮಾಡಿದ್ರೆ ಈಗ ಅಲ್ಲ ನಾನ್ ತರ್ತಲಿಲ್ಲ, ನಮ್ಗೆ ಜನ ಸಿಕ್ತಾರೆ ನಮ್ಮ ಮಾಡ್ತೆ. ಅವರೊಂದು ಕೆಳಗೆ ಹಾಕೊಂಡು ಒಂದು ಮೆಷಿನ್ ಈ ಬಳ್ಳಿ ಟೈಪ್ನ ಒಂದು ಕೊಕ್ಕೆ ಇದೆ, ಕರೆಕ್ಟ್ ಸ್ಪ್ರೇ ಮಾಡ್ತದೆ, ಕರೆಕ್ಟ್ ಸ್ಪ್ರೇ. ಅದಕ್ಕೊಂದು ಇನ್ನು ಹ್ಮ್ ಕೊಳ್ಳೆ ಬರ್ತದೆ, ಅದು ಏನು ಸ್ಪ್ರೇಗೆ ಅಂತ ಸಮಸ್ಯೆ. ನಾ ಪ್ರಯತ್ನ ನಾನು ಕಳೆದಷ್ಟು ಮಾಡಿ ನಮ್ಮಲ್ಲಿ ತಂದು ನೋಡಿದ್ದೆ ಅದನ್ನ. ಆದ್ರೆ ನಾನು ಮಾಡುವ ಹಂಗಂತ ಅನಿವಾರ್ಯ ಬರಲಿಲ್ಲ, ಬಂದಿರ ನಾ ಅದನ್ನ ಮಾಡಿದೆ ಅದನ್ನ. ಮತ್ತೆ ಈ ಬಿಸಿಲಿಗೆ ದಿವಸಕ್ಕೆ ಬಂತಲ್ಲ ನಮ್ಗೆ ಅಡಿಕೆಗೆ ಸಮಸ್ಯೆ ಇದೆ. ಒಂಥರ ಅದು ನಿರಂತರ ಮಳೆ ಬಂದಿತ್ತಲ್ಲ, ನಿರಂತರ ಬಂದ ಕೂಡ ಪಟ್ಟ ಮಳೆ ಬಿಸಿಲು ಬಿಟ್ಟು ಕೂಡ ನಾವು ಅದರ ಸ್ಪ್ರೇ ಮಾಡ್ತೇವೆ. ಒಂದು ತಿಂಗಳು 40 ದಿವಸಕ್ಕೆ 40 ದಿವಸಕ್ಕೊಂದು ಸ್ಪ್ರೇ ಕೊಟ್ಟೆ ಕೊಡ್ತೇವೆ ನಾವು. ಫಸ್ಟ್ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೆ, ಕೆಲವರು ತೋಟಕ್ಕೆಲ್ಲ ಬಂದಿತ್ತು ಅಡ್ವಾನ್ಸ್ ಆಗಿ, ಯಾರು ಔಷಧಿ ಹೊಡಿತಾ ಇಲ್ಲ. ಜೂನ್ ಮಳೆ ಬರೋದಕ್ಕೆ ಮೊದಲೇ ಕೊಟ್ಟರೆ ಒಳ್ಳೆ ಒಂದು ಡೋಸ್ ನಾವು ಫಸ್ಟ್ ಕೊಟ್ಕೊಳ್ಬೇಕು, ಆಮೇಲೆ ಸ್ವಲ್ಪ ಧೈರ್ಯ ಬಂತವ. ಆಮೇಲೆ ಪುನಃ ಮತ್ತೆ ಮಳೆ ಆಧಾರಿತ 40-45 ದಿವಸಕ್ಕೆ ಅಂತ ಆತಲ್ಲ, 40-45 ದಿವಸಕ್ಕೆ ಕೊಟ್ಟರೆ ಕೋಆರ್ಡಿನೇಷನ್ ಅವ್ನು ಹಾಕುವ ಪ್ರಮಾಣದಲ್ಲಿ ಮಿಸ್ಟೇಕ್ ಬಿಟ್ಟರೆ ಅದು ಹೊಡೆಯೋದ್ರೆ ಅವನ ಡಿಪೆಂಡ್ ನಾವು ನೋಡುದು ನೋಡಕ್ಕಲ್ಲ, ಆದ್ರೆ ಬಿಟ್ರೆ ತೊಂದರೆ ಇಲ್ಲ. ಈ ತೆಂಗು ಉತ್ಪಾದಕರ ಕಂಪನಿಯಲ್ಲಿ ಏನಾರು ಇದ್ರೆ ನೀವು? ಇಲ್ಲ, ನಾನು ಹಾಗೇನಿಲ್ಲ. ಇಲ್ಲ, ನಮ್ಮಲ್ಲಿ ತೆಂಗು ಬೆಳೆಗಾರರ ಸಂಘದಲ್ಲಿ ಕೆಲವರೆಲ್ಲ ಇದ್ದಾರೆ, ನಾನು ಆ ಸಂಘದಲ್ಲಿ ಇಲ್ಲ. ನನ್ನ ಬಹಳ ಸಂತೋಷ ಪದ್ಮನಾಭ ಅಡಿಗ ಅವರೇ, ಕಲ್ಪವೃಕ್ಷ ತೆಂಗು ಇದರ ಒಂದು ಕೃಷಿ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಿಶ್ರ ಕೃಷಿ ಅನುಭವದ ಕುರಿತು ಬೈಂದೂರಿನ ಪದ್ಮನಾಭ ಅಡಿಗ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किस्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಈಗ ಕೇಳಿ ಕೃಷಿ ಮಾಹಿತಿ. ಕಹಿಬೇವು ಬಹುಪಯೋಗಿ ಮರವಾಗಿದ್ದು ಬೇವಿನ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಉಪಯುಕ್ತವಾಗಿದೆ. ಬೇವು ಪರಿಸರವನ್ನು ಶುದ್ಧೀಕರಿಸುತ್ತದೆ. ಬೇವಿನಿಂದ ಕೀಟನಾಶಕಗಳ ತಯಾರಿಕೆಯನ್ನು ಮಾಡಬಹುದು. ರಾಸಾಯನಿಕ ಕೀಟನಾಶಕಗಳು ಮನುಷ್ಯ ಹಾಗೂ ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಬೇವಿನ ಕೀಟನಾಶಕಗಳು ಪರಿಸರ ಪ್ರೇಮಿಯೂ ಕೂಡ ಹೌದು. ಬೇವು ಅತ್ಯಂತ ಪ್ರಯೋಜನಕಾರಿ, ಮನುಕುಲಕ್ಕೆ ವರದಾನ ಹಾಗೂ ಸಂಜೀವಿನಿ ಅಂತಲೂ ಕೂಡ ಹೇಳಬಹುದು. ಬೇವು ದೊಡ್ಡದಾದಂತಹ ಸದಾ ಹಸಿರಾಗಿರುವಂತಹ ಮರ, ಸುಮಾರು 12-18 ಮೀಟರ್ನಷ್ಟು ಎತ್ತರಕ್ಕೆ ಬೆಳೀತದೆ.